ರೈತ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ಎಸ್ ಸಿ ವೆಂಕಟೇಶ್ ಅವರು. ಡಾಕ್ಟರ್ ಎಸ್ ಸಿ ವೆಂಕಟೇಶ್ ಅವರು ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಈ ಹಿಂದೆಯೂ ಸಹ ಸಾಕಷ್ಟು ವಿಷಯಗಳನ್ನು ಅಂಗಾಂಶ ಕೃಷಿ ತಂತ್ರಜ್ಞಾನದ ಒಂದು ಅನುಕೂಲಗಳ ಬಗ್ಗೆ ಅವರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ವ್ಯಾಪಕವಾಗಿ ಅಂಗಾಂಶ ಕೃಷಿ ಆಧಾರಿತ ಸಸಿಗಳ ಬಳಕೆ ಆಗ್ತಾ ಇದೆ, ಅದನ್ನು ಮೂಲ ಒಳಸುರಿಯಾಗಿ ಇಟ್ಕೊಂಡು ತೋಟಗಾರಿಕೆಯನ್ನು ಶುರು ಮಾಡುವಂತಹ ಸಾಕಷ್ಟು ಯುವ ತೋಟಗಾರರನ್ನು ನಾವು ಕಾಣ್ತಾ ಇದ್ದೀವಿ. ಇದೊಂದು ಆಕರ್ಷಣೆ, ಒಂದು ಗುಣಮಟ್ಟದ ಅಥವಾ ಒಂದೇ ರೀತಿಯ ಸಸ್ಯಗಳನ್ನು ಉತ್ಪಾದನೆ ಮಾಡುವಂತಹ ಅವಕಾಶಗಳಿರೋದ್ರಿಂದ ಅಂಗಾಂಶ ಕೃಷಿ ತಂತ್ರಜ್ಞಾನದಲ್ಲಿ ಅದಕ್ಕೆ ಬೇಡಿಕೆಯೂ ಇದೆ, ಲಭ್ಯತೆಯೂ ಸಾಕಷ್ಟು ಮೂಲಗಳಿಂದ ಆಗ್ತಾಯಿದೆ. ಆದರೆ ಎಷ್ಟೋ ವಿಷಯಗಳನ್ನು ಅವರು ಸರಿಯಾಗಿ ಅನುಸರಿಸದೆ ಹೋದರೆ ಇಳುವರಿಯ ಮೇಲೆ ದುಷ್ಪರಿಣಾಮ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಡಾಕ್ಟರ್ ಎಸ್ ಸಿ ವೆಂಕಟೇಶ್ ಅವರೇ ಹೇಳಿ, ಅಂಗಾಂಶ ಕೃಷಿ ಆಧಾರಿತ ಸಸ್ಯಗಳನ್ನು ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಬಳಸೋದು ಹೆಚ್ಚಾಗ್ತಾ ಇದೆ, ಈ ಒಂದು ಬೆಳವಣಿಗೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ? ಸರ್, ಇದು ಬಹಳ ಅಂಗಾಂಶ ಕೃಷಿ ಗಿಡಗಳದ್ದು ಇತ್ತೀಚೆಗೆ ತಾವು ಹೇಳಿದಾಗೆ ಪ್ರಮುಖವಾಗಿ ಉಪಯೋಗಿಸ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ರೈತರಿಗೆ ಕೆಲವು ಮಾಹಿತಿಗಳು ಸರಿಯಾದ ರೀತಿ ತಲುಪ್ತಿಲ್ಲ. ಮುಖ್ಯವಾಗಿ ಅಂಗಾಂಶ ಕೃಷಿ ಗಿಡಗಳ ಆಯ್ಕೆ, ಪೋಷಣೆ ಮತ್ತು ನಿರ್ವಹಣೆ ನಾವು ಹೇಗೆ ಮಾಡ್ತೀವಿ, ಅದ್ರ ತಕ್ಕಂತೆ ಬೆಳೆ ಇಳುವರಿ ಬರುತ್ತೆ. ಈ ಅಂಗಾಂಶ ಕೃಷಿ ಗಿಡ ಹೇಗೆ, ಒಂದು ಲೈನಲ್ಲಿ ನಾನು ಹೇಳ್ತೀನಿ, ಅದನ್ನು ತಿಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಅಂಗಾಂಶ ಕೃಷಿ ಗಿಡಗಳ ಅಭಿವೃದ್ಧಿ ಅಂದರೆ ಇಲ್ಲಿ ಹೇಗೆ ಅಂದರೆ, ಗಿಡದ ಯಾವುದೇ ಮೂಲ ಭಾಗ, ಅದು ಬೇರಿರ್ಬೋದು, ಕಾಂಡ ಇರ್ಬೋದು, ಎಲೆ ಇರ್ಬೋದು, ತೊಕ್ಟೆ ಇರ್ಬೋದು, ಯಾವುದೇ ಭಾಗ ತಗೊಂಡು ಅದರಿಂದ ಗಿಡಗಳನ್ನ ಅಭಿವೃದ್ಧಿಪಡಿಸ್ತೀವಿ. ಅದು ಹೇಗೆ, ನಿಯಂತ್ರಿತ ವಾತಾವರಣ ಅಂದರೆ ಕಂಟ್ರೋಲ್ಡ್ ಕಂಡೀಷನಲ್ಲಿ ಸ್ವಚ್ಛವಾದ ಸೂಕ್ಷ್ಮಾಣುಜೀವಿರಹಿತವಾದ ಪ್ರಯೋಗಶಾಲೆಯಲ್ಲಿ ಸಸ್ಯ ಪ್ರಚೋದಕ ಅಂದರೆ ಗ್ರೋತ್ ರೆಗ್ಯುಲೇಟರ್ಸ್ ಯೂಸ್ ಮಾಡಿ ಕೃತಕವಾಗಿ ಅಭಿವೃದ್ಧಿಪಡಿಸೋದು, ಯಾವುದು ಸ್ವಾಭಾವಿಕವಾಗಿ ಆಗಲ್ಲ. ಮತ್ತು ನಾವು ಈ ರೀತಿ ಮಾಡಿದಾಗ ರೋಗರಹಿತ ಕೀಟರಹಿತವಾದ ಗಿಡಗಳನ್ನ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಗಿಡಗಳನ್ನ ಅಭಿವೃದ್ಧಿಪಡಿಸ್ತೀವಿ. ನಾನು ಯಾಕೆ ಈ ವಿಚಾರನ ರೋಗರಹಿತ ಕೀಟರಹಿತ ಅಂತ ಹೇಳ್ತಿದ್ದೀನಿ ಅಂದರೆ, ನಾವು ರೈತರ ತಲೆಯಲ್ಲಿ ಏನಿದೆ ಅಂದರೆ, ಗಿಡಗಳನ್ನ ಅಭಿವೃದ್ಧಿಪಡಿಸಿದಾಗ ರೋಗರಹಿತ ಕೀಟರಹಿತ ಗಿಡಗಳಿರ್ತವೆ. ಆದರೆ ನಾವು ಸುಮಾರು ಸಾರಿ ರೈತರ ತೋಟಕ್ಕೆ ಹೋದಾಗ ರೈತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ನಾವು ರೋಗನೇ ಬರಲ್ಲ ಕೀಟನೇ ಬರಲ್ಲ ಅಂತ ಗಿಡ ಕೊಟ್ಟರು, ನಾವು ಅಂಗಾಂಶ ಕೃಷಿ ಟಿಶ್ಯೂ ಕಲ್ಚರ್ ಗಿಡ ತಂದು ಹಾಕಿದ್ವಿ, ಇಲ್ಲಿ ಎಲ್ಲ ರೋಗ ಬಂದುಬಿಟ್ಟಿದೆ, ಹುಳ ಹೊಡೆದಿದೆ. ಆದರೆ ಇದು ನಾವು ರೈತರಿಗೆ ಮನದಟ್ಟು ಮಾಡಬೇಕಾದ್ರೆ ಅವರಲ್ಲಿ ಇರೋದು ತಪ್ಪು ಗ್ರಹಿಕೆ. ಇದು ಅಂಗಾಂಶ ಕೃಷಿ ಗಿಡಗಳನ್ನ ತಂದರೆ ರೋಗ ಇರಲ್ಲ ಕೀಟ ಇರಲ್ಲ, ತಂದ ಸಮಯದಲ್ಲಿ ರೋಗ ಇರಲ್ಲ ಕೀಟ ಇರಲ್ಲ, ತರೋ ತನಕನೂ ಏನೂ ಇರಲ್ಲ, ಸದೃಢವಾಗಿರುತ್ತೆ. ಆದರೆ ರೋಗ ಬರೋದಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು, ಬೆಳವಣಿಗೆ ಯಾವುದೇ ಹಂತದಲ್ಲಿ ಬರ್ಬೋದು, ರೋಗ ಇರ್ಬೋದು, ಕೀಟ ಇರ್ಬೋದು, ಅದು ನೀರಿಂದ ಬರ್ಬೋದು ಅಥವಾ ಮಣ್ಣಿಂದ ಬರ್ಬೋದು, ಇಲ್ಲ ರೈತರು ಉಪಯೋಗಿಸೋ ಕೃಷಿ ಸಲಕರಣೆಗಳಿಂದ ಬರ್ಬೋದು, ಈ ದನ ಕರುಗಳು ತಿರುಗಾಡಿದಾಗ ಅದ್ರ ಮೂಲಕನೂ ಬರ್ಬೋದು. ಹಾಗಾಗಿ ರೈತರು ಆ ರೀತಿ ಅನ್ಕೊಂಡಿದ್ರೆ ಅವ್ರ ತಲೆಯಿಂದ ಅದನ್ನು ತೆಗೆದುಬಿಟ್ರೆ ಒಳ್ಳೆಯದು, ಅದರಲ್ಲಿ ಅನುಮಾನನೇ ಇಲ್ಲ. ಈ ಥರದ ಗಿಡಗಳು ಉಪಯೋಗಿಸಿದಾಗ ಇಳುವರಿನಲ್ಲಿ ಮತ್ತು ಬೆಳೆ ಒಂದೇ ರೀತಿ ಕಟಾವು ಬರೋದು, ನೋಡೋದಕ್ಕೂ ಸಮಾನವಾಗಿ ಕಾಣಿಸೋದು, ಅದರಲ್ಲಿ ಅನುಮಾನನೇ ಇಲ್ಲ. ಆದರೆ ಅದನ್ನು ಹಾಕೋದ್ರಿಂದ ರೋಗ ಬರಲ್ಲ ಅನ್ನೋದು ತಪ್ಪು. ತಪ್ಪು. ಹಾಂ, ಅವರು ಅದನ್ನು ಸಂಪೂರ್ಣವಾಗಿ, ಎಷ್ಟೋ ಸರಿ ನಾವು ರೈತರ ತೋಟಕ್ಕೆ ಹೋದಾಗ ಹೇಳ್ತಾರೆ, ಇಷ್ಟು ದಿವಸ ಚೆನ್ನಾಗಿತ್ತು, ಕಟಾವು ಬರೋ ಟೈಮಲ್ಲಿ ರೋಗ ಬಂತು. ನಮಗೆ ಅವರು ಹೇಳಿದ್ದು ಟಿಶ್ಯೂ ಕಲ್ಚರ್ ಗಿಡ ಹಾಕಿದ್ರೆ ರೋಗ ಬರಲ್ಲ, ಕೀಟ ಬರಲ್ಲ ಅಂತ ಹೇಳಿದರು. ಆದರೆ ಆ ರೀತಿ ಅದು ನನ್ನ ಸಂಪೂರ್ಣ ಸುಳ್ಳು ಅಂತ ಹೇಳ್ತೀನಿ. ಅದು ರೈತರು ತಪ್ಪು ತಿಳ್ಕೊಂಡಿದ್ದಾರೋ ಅಥವಾ ಅವ್ರಿಗೆ ಗಿಡ ಕೊಟ್ಟರು ಯಾವ ರೀತಿ ಹೇಳಿರ್ತಾರೋ ಗೊತ್ತಿಲ್ಲ. ಗೊತ್ತಿಲ್ಲ. ನಾನು ಆಗಲೇ ಹೇಳ್ದಂಗೆ ಈ ರೋಗ ಅಥವಾ ಕೀಟ ಯಾವ ಸಮಯದಲ್ಲಾದ್ರೂ ಬರ್ಬೋದು. ಕೆಲವು ಸಾರಿ ಈಗ ಉದಾಹರಣೆಗೆ ನಾವು ಬಾಳೆನೆ ತಗೊಂಡ್ರೆ ಬಾಳೆಗೆ 11-12 ತಿಂಗಳು ಬೇಕು. ನಾವು ಗಿಡ ಹಾಕದ ಇಂದ ಕಟಾವ್ ಆಗೋರಿಗೆ ಯಾವುದೇ ಸಮಯದಲ್ಲಾದ್ರೂ ಬರ್ಬೋದು. ಹಾಗಾಗಿ ಅಂಗಾಂಶ ಕೃಷಿ ಗಿಡ ಹಾಕೋದ್ರಿಂದ ರೋಗ ಬರಲ್ಲ, ಕೀಟ ಬರಲ್ಲ ಅಂತ ಅವ್ರು ಏನಾದ್ರೂ ಅನ್ಕೊಂಡಿದ್ರೆ ಅದನ್ನ ಸಂಪೂರ್ಣವಾಗಿ ಅವ್ರ ಮನಸ್ಸಿಂದ ತೆಗೆದುಬಿಡ್ಬೇಕು. ಇದೊಂದು ತಪ್ಪು ಕಲ್ಪನೆ ಏನಿದೆ ಅದನ್ನ ನಾವು ತೊಡೆದು ಹಾಕಬೇಕು ಅಂತ ಹೇಳ್ತಾ. ಹೌದು ಸರ್. ಇನ್ನು ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಒಂದು ವಿಚಾರಗಳನ್ನ ಅವರು ತಿಳ್ಕೊಂಡಿರ್ಬೇಕಾಗುತ್ತೆ ಸರ್? ಇದು ಬಹಳ ಮುಖ್ಯವಾದ ರೈತರು ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ, ಈ ಅಂಗಾಂಶ ಕೃಷಿ ಗಿಡಗಳನ್ನ ನಾವು ಪ್ರಯೋಗಶಾಲೆಯಿಂದ ತರಬೇಕಾದ್ರೆ ಉತ್ತಮವಾದ ದೃಢೀಕೃತ ಅಂದರೆ ಸರ್ಟಿಫೈಡ್ ಪ್ರಯೋಗಶಾಲೆಯಿಂದಲೇ ನಾವು ತರಬೇಕು. ಇಲ್ಲ ಅಂತೇಳಿದ್ರೆ ಕೆಲವು ಪ್ರಯೋಗಶಾಲೆಗಳು ಏನು ಮಾಡ್ತವೆ, ಲಾಭದ ಆಸೆಗೆ ಈಗ ನಾವು ಅಂಗಾಂಶ ಕೃಷಿ ಗಿಡಗಳನ್ನ ಬೆಳೆಸುವಾಗ ಪ್ರತಿ ತಿಂಗಳಿಗೆ ಒಂದು ಸಾರಿ ಅದನ್ನು ಸಬ್ ಕಲ್ಚರ್ ಅಂತ ಮಾಡ್ತೀವಿ, ತಿಂಗಳಿಗೊಂದ್ಸರಿ. ಆಗ ಮಾಡಿದಾಗ ಒಂದು ಗಿಡದಿಂದ 100 ಗಿಡಗಳನ್ನ ನಾವು ದ್ವಿಗುಣಗೊಳಿಸ್ತೀವಿ ಅಥವಾ ಮಲ್ಟಿಪ್ಲೈ ಮಾಡ್ತೀವಿ. ಆಗ ಏನು ಮಾಡ್ತಾರೆ, ಅವ್ರದ್ದು ಏನು ಕ್ವಾಲಿಟಿ ಕಂಟ್ರೋಲಲ್ಲಿ ಇರುತ್ತೋ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಮಾಡಿದ್ರು ಅವ್ರಿಗೆ 100 times ಲಾಭ ಜಾಸ್ತಿ ಆಗುತ್ತೆ. ಆ ರೀತಿ ಲಾಭದ ಆಸೆಗೆ ಮಾಡಿದಾಗ ಏನಾಗುತ್ತೆ, ಗಿಡಗಳಲ್ಲಿ ಗುಣಮಟ್ಟ ಕುಂಠಿತವಾಗುತ್ತೆ. ಅಂಥ ಗಿಡಗಳನ್ನ ನಾವು ತಗೊಬಂದು ತೋಟದಲ್ಲಿ ಬೆಳೆಸಿದಾಗ ಗಿಡಗಳು ಅವು ಹೂವ ಬಿಡು ಕೊನೆ ಬರುವವರೆಗೂ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ಬೆಳೆ. ಒಂದು ಸಾರಿ ಅವು ಬೆಳೆ ಫಲ ಬಿಡೋ ಸಮಯದಲ್ಲಿ ಅದರ ನ್ಯೂನತೆ ಎಲ್ಲ ಗೊತ್ತಾಗ್ತವೆ. ಅದಕ್ಕೆ ನಾವು ಯೋಚನೆ ಮಾಡಿದಾಗ ರೈತರು ಅಷ್ಟರಲ್ಲಿ ಬೆಳೆ ನಿರ್ವಹಣೆಗೆ ಅವರ ಎಲ್ಲ ಖರ್ಚು ವೆಚ್ಚಗಳು ಅಲ್ಲಿವರೆಗೆ ಮುಗಿದೋಗಿರುತ್ತೆ. ಹೌದು, ತುಂಬ ಖರ್ಚು ಮಾಡಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಬೆಳೆ ಏನಾದ್ರೂ ವಿಫಲ ಆದರೆ ಅವ್ರಿಗೆ ನಾವು ತುಂಬಿಕೊಡಲಾರ್ದಷ್ಟು ನಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಅವರು ಉತ್ತಮವಾದ ದೃಢೀಕೃತ ಪ್ರಯೋಗಶಾಲೆಯಿಂದನೇ ಗಿಡ ತರಬೇಕು. ಕೆಲವು ಸಾರಿ ರೈತರಿಗೆ ಇರುತ್ತೆ, ಖರ್ಚು ಕಡಿಮೆ ಆದರೆ ಒಳ್ಳೇದಲ್ವಾ ಅಂತೇಳಿ ಯಾರೋ ಒಬ್ಬರು 2 ಕಡಿಮೆ ಕೊಡ್ತಾರೆ ಅಂತ ಹೇಳಿದಾಗ ಗುಣಮಟ್ಟ ಇಲ್ಲದೇ ಇದ್ರೂ ತಂದುಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅದನ್ನು ನಾವು ರೈತರ ತೋಟಗಳಲ್ಲಿ ಹೋದಾಗ ಬಹಳ ಸಲ ನೋಡಿರ್ತೀವಿ. ಅಂದ್ರೆ ಇದು ಸಸ್ಯಗಳ ಒಂದು ಹಂತದಲ್ಲಿ ಕಣ್ಣಿಗೆ ಏನು ಗೋಚರಿಸಲ್ಲ, ಇದು ಇಲ್ಲ ಸರ್, ಈ ತರ ವ್ಯತ್ಯಯ ಆಗಿದೆ ಅಥವಾ ವ್ಯತ್ಯಾಸ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಆಗಲ್ಲ ಅದು, ಅದ್ರದ್ದು ಆ ಏನ್ ನಾವು ಬೆಳವಣಿಗೆ ಫಲ ಬರೋ ಟೈಮಲ್ಲಿ ಅದು ಗೊತ್ತಾಗುತ್ತೆ. ಹಾಗಾಗಿ ಇವರು ದೃಢೀಕೃತ ಪ್ರಯೋಗಶಾಲೆಯಿಂದನೇ ತರೋದು ಉತ್ತಮ. ಉತ್ತಮ. ಅದರ ಜೊತೆಗೆ ಸರ್, ರೈತರು ಏನು ಮಾಡಬೇಕು, ಉತ್ತಮವಾದ ದೃಢೀಕೃತ ಪ್ರಯೋಗಶಾಲೆಯಿಂದನೇ ತಂದ್ರೂ ಅಕಸ್ಮಾತ್ ಬೆಳೆ ವಿಫಲವಾದಂಥ ಸಮಯದಲ್ಲಿ ಇವರಿಗೆ ಪರಿಹಾರ ಅಥವಾ ಕಾನೂನಾತ್ಮಕ ಪರಿಹಾರಕ್ಕೆ ಭಾಳ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ತಪ್ಪದೆ ಅವರು ರಸೀದಿ ತಗೊಂಡು ಬಂದಿರಬೇಕು. ಇತ್ತೀಚೆಗೆ ನಾವು 1 ನಾವು ಹೆಗ್ಗಡದೇವನಕೋಟೆ ಕಡೆ ಹೋಗಿದ್ವಿ, ಅಲ್ಲಿ ಒಂದು ರೈತರ ತಾಕ್ನಲ್ಲಿ ಟಿಶ್ಯೂ ಕಲ್ಚರ್ ಬನಾನ ತಂದು ಹಾಕಿದ್ದಾರೆ. ಅವ್ರ ಹತ್ರ ಯಾವುದೇ ಅವ್ರು ಮಾಡಿರೋ ಬೇಸಾಯ ಕ್ರಮಗಳಿರ್ಬೋದು, ಯಾವಾಗ ನಾಟಿ ಮಾಡಿದ್ರು, ಏನು ಮಾಡಿದ್ರು, ಏನು ದಾಖಲಾತಿ ಹೇಳ್ತಾರೆ, ಓರಲ್ ಆಗಿ ಬಾಯಿನಲ್ಲಿ ಹೇಳ್ತಾರೆ. ಆದರೆ ಅವ್ರು ಏನಾದರೂ ನಾವು ಅದಕ್ಕೆ ಒಂದು ರಿಪೋರ್ಟ್ ಕೊಡಬೇಕು ಅಥವಾ ಸರ್ಕಾರದಿಂದೇನೇ ಇರ್ಬೋದು ಅಥವಾ ಕಂಪನಿಯಿಂದೇನೇ ಇರ್ಬೋದು, ಅವ್ರಿಗೆ ಪರಿಹಾರ ಕೊಡಿಸ್ಬೇಕಂತಂದ್ರೆ ಅವ್ರಿಗೆ ಒಂದು ಲೀಗಲ್ ಡಾಕ್ಯುಮೆಂಟ್ ಬೇಕು, ಬಿಲ್ ಬೇಕು, ರಸೀದಿ ಇರಬೇಕು, ಮತ್ತು ಅವ್ರು ಯಾವುದು ಗಿಡಕ್ಕೆ ಯಾವುದು ಕೀಟನಾಶಕ ಹಾಕಿದ್ದಾರೆ, ಶಿಲೀಂದ್ರನಾಶಕ ಹಾಕಿದ್ದಾರೆ, ಗೊಬ್ಬರ ಯಾವ್ದು ಹಾಕಿದ್ದಾರೆ, ಹಾಕಿರೋದು ಯಾವಾಗ ಹಾಕಿದ್ರು ಅನ್ನೋದ್ರ ಜೊತೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ, ಇದೆಲ್ಲ ಬೇಕು. ನಾವು ಈ ವಿಚಾರವಾಗಿ ಪ್ರತಿ ರೈತರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ಅವರು ಯಾವುದೇ ಬೇಸಾಯ ಕ್ರಮಗಳ ಬಗ್ಗೆ ಏನೇ ಮಾಡಿರಲಿ ಅದನ್ನು ಒಂದು ಪುಸ್ತಕದಲ್ಲಿ ಅವರೇ ಬರೆದಿದ್ರೆ ಉತ್ತಮ. ಅಕಸ್ಮಾತ್ ಅವ್ರು ಬರೆಯೋಕೆ ಬರಲಿಲ್ಲ, ಮನೆಯಲ್ಲಿ ಯಾರಿಗಾದ್ರೂ ಹೇಳಿ ಎಲ್ಲೋ ಒಂದು ಕಡೆ ಅದನ್ನು ದಾಖಲಿಸ್ಬೇಕು. ನಾಳೆ ಏನೂ ಇಲ್ಲ ಅಂದಾಗ ಅದೇ ಒಂದು ಲೀಗಲ್ ಡಾಕ್ಯುಮೆಂಟ್ ಆಗುತ್ತೆ, ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಇವರು ಹೇಗೆ ಗಿಡಗಳ ಆಯ್ಕೆಯಲ್ಲಿ ಪ್ರಾಮುಖ್ಯತೆ ವಹಿಸಬೇಕು ಅಂದರೆ ದೃಢೀಕೃತ ಉತ್ತಮವಾದ ಪ್ರಯೋಗಶಾಲೆಯಿಂದಲೇ ಗಿಡ ತರಬೇಕು. ಅದೇ ರೀತಿ ಅದರ ಜೊತೆಗೆ ಇವರು ತಪ್ಪದೆ ನಾಟಿಯಿಂದ ಹಿಡಿದು, ಇದಿಷ್ಟೇ ಸಾಲಲ್ಲ, ನಾಟಿಗೆ ಮೊದಲೂ ಅವ್ರು ಏನಾದ್ರೂ ಮಣ್ಣು ಪರೀಕ್ಷೆ, ಸಾಮಾನ್ಯವಾಗಿ ಯಾವುದೇ ಬೆಳೆ ಮಾಡೋದಕ್ಕೆ ಮೊದಲೇ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ನೀರಿನ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀವಿ, ಅದ್ರ ತಕ್ಕಂತೆ ನೀವು ಪೋಷಕಾಂಶ ಹಾಕೋದಿರ್ಬೋದು ಅನುಕೂಲ ಆಗುತ್ತೆ ಅಂತ. ಹೌದು, ಸಾಮಾನ್ಯವಾಗಿ ರೈತರು ಅದನ್ನು ಮಾಡಲ್ಲ. ಮಾಡಿದರೆ ಉತ್ತಮ. ಮಾಡಿದ್ದಾಗ ಈಗ ಹೇಳಿದ್ವಿ, ಒಂದು ತೋಟಕ್ಕೆ ಹೋಗಿದ್ವಿ, ಅಲ್ಲಿ ತುಂಬ ನೀರು ನಿಲ್ಲುತ್ತೆ, ಅದರಲ್ಲಿ ಇಸಿ ಕಂಟೆಂಟ್ ಏನಿದೆ, ಅವರು ಇದೇ ಸರ್ ಅಂತೇಳಿ ರಿಪೋರ್ಟ್ ಕೊಡ್ತಿಲ್ಲ. ಟೆಸ್ಟ್ ಮಾಡಿಸಿದ್ದೀವಿ ಸರ್, ವಾಟರ್ ಟೆಸ್ಟ್ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಾವೇನು ಕೇಳ್ತಿದ್ದೀವಿ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ನಡೆದೋಗುತ್ತೆ ಸರ್, ಸ್ವಲ್ಪ ಬೆಳೆ ಏನಾದರೂ ತೊಂದರೆ ಬಂದಾಗ ಅದರಲ್ಲೂ ಇವರು ಎಲ್ಲ ಖರ್ಚು ಮಾಡಿಬಿಟ್ಟು ಫಲ ಬರೋ ಟೈಮಲ್ಲಿ ಬೆಳೆ ಹಾಳಾದಾಗ ಅವ್ರನ್ನ ಯಾವ ರೀತಿಲೂ ನಾವು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಇವೆಲ್ಲ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಹಾಗಾಗಿ ಇವರು ಗೊಬ್ಬರ ತಗೊಂಡು ರಸೀದಿ ಇರ್ಬೋದು ಅಥವಾ ಕೀಟನಾಶಕ ತಗೊಂಡಿದ್ದು ಮತ್ತು ಗಿಡ ತಗೊಂಡಿದ್ದು ಯಾವುದೇ ರಸೀದಿಗಳನ್ನೂ ಇಟ್ಕೊಂಡಿರಬೇಕು. ನಾನು ಮೊದಲೇ ಹೇಳ್ದಂಗೆ ಬೇಸಾಯ ಕ್ರಮಗಳು ಯಾವಾಗ ನೀರು ಕೊಟ್ಟರು, ಏನದೇನು ಕಟ್ಟು ಆಯಿಸೋ ನೀರ ಅಥವಾ ಡ್ರಿಪ್ ಇರಿಗೇಷನ್ನ ಯಾವ್ಯಾವತ್ತು ಮಾಡಿದರು, ಎಷ್ಟು ಫ್ಲೋನಲ್ಲಿತ್ತು, ಎಲ್ಲನೂ ಅವರು ಒಂದು ಕಡೆ ದಾಖಲಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ವೆಂಕಟೇಶ್ವರೇ, ಒಂದು ಕುತೂಹಲ, ಈಗ ಒಂದು ಅಂಗಾಂಶ ಕೃಷಿಯಲ್ಲಿ ಒಂದು ಸಸ್ಯದ ಬೇರೆ ಬೇರೆ ಭಾಗಗಳಿಂದ ನಾವು ಅಂಗಾಂಶವನ್ನು ತೆಗೆದುಕೊಂಡು ಅಭಿವೃದ್ಧಿ ಪಡಿಸುವಂಥದ್ದು. ಹೌದು, ಎಲೆಯ ಭಾಗ, ಕಾಂಡದ ಭಾಗ, ಬೇರಿನ ಭಾಗ, ಹೂವನ್ನು ತಗೊಂಡು ಮಾಡ್ಬೋದು ಸರ್, ಹೂವಿನ ಭಾಗ. ಇವುಗಳಲ್ಲಿ ಏನು ನಾವು ಪಡ್ಕೊಳ್ತೀವಿ ಸಸಿಗಳು, ಅವುಗಳ ಗುಣಮಟ್ಟದಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ಸರ್? ಇದರಲ್ಲಿ ನೀವು ಆ ಗಿಡದ, ನೀವು ಯಾವುದು ಗಿಡನ ಆಯ್ಕೆ ಮಾಡಿರ್ತೀರಾ ಆ ಗಿಡ ಆಯ್ಕೆ ಮಾಡುವಾಗಲೂ ನಾವು ಭಾಳ ಯಾಕೆ ಹೇಳ್ತಿದ್ದೀವಿ ಅಂದರೆ, ಇದು ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಹಾಗೆ ನಾವು ಯಾವ ಗಿಡ ಆಯ್ಕೆ ಮಾಡ್ತೀವಿ ಆ ಗಿಡದ್ದೇ ತದ್ರೂಪು. ಇಲ್ಲಿ ನಾವು ಒಳ್ಳೆ ಗಿಡನ ನಾವು ಸೆಲೆಕ್ಟ್ ಮಾಡಿದರೆ ನಮಗೆ ಒಳ್ಳೆಯದೇ ಬರುತ್ತೆ, ಮತ್ತು ಅದರಲ್ಲಿ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಇದೊಂದು ಅನುಕೂಲ ಅಂಗಾಂಶ ಕೃಷಿದು. ಏನು ತಾಯಿ ಗಿಡದ ಏನು ಗುಣಗಳಿರುತ್ತೋ ಅದೇ ಗುಣಗಳು ಇಲ್ಲಿ ಬರುತ್ತೆ. ನೀವು ಬೇರ್ನಾದರೂ ತಗೊಳ್ಳಿ, ಹೂವನಾದರೂ ತಗೊಳ್ಳಿ, ಗಿಡದ ಬುಡನಾದರೂ ತಗೊಳ್ಳಿ, ಗಿಡದ ತುದಿನಾದರೂ ತಗೊಳ್ಳಿ, ಆ ಗಿಡದ ಯಾವುದೇ ಭಾಗದಿಂದ ತಗೊಂಡ್ರು ಅದು ತಾಯಿ ಗಿಡ ಆಗಿರುತ್ತೋ ಅದೇ ರೀತಿ ಬರುತ್ತೆ, ತದ್ರೂಪು. ಇನ್ನು ಇದು ಆಯ್ಕೆಯ ಬಗ್ಗೆ ಆಯಿತು, ಆಯ್ಕೆ ಮಾಡಾಯಿತು, ಅದಕ್ಕೆ ಬೇಕಾದಂತಹ ರಸೀತಿ ಇದನ್ನೆಲ್ಲ ಪಡ್ಕೊಂಡಾಯಿತು ಅಂತ ಅನ್ಕೊಳ್ಳೋಣ, ಅದನ್ನು ನಮ್ಮ ಕ್ಷೇತ್ರಕ್ಕೆ ನಾವು ತರಬೇಕು. ಹಾಂ ಸರ್, ಈ ವಿಚಾರದಲ್ಲಿ ಈಗ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ನಾವು ಈಗ ನೀವು ಸ್ವಾಭಾವಿಕವಾಗಿ ಗಿಡಗಳು ಬೆಳೆಸಿದಾಗ ಅವಕ್ಕೆ ಸ್ವಲ್ಪ ಯಾವುದೇ ವಾತಾವರಣ ಏರುಪೇರನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಇವು ಎಲ್ಲ ಕೃತಕವಾಗಿ ಬೆಳೆದಿದ್ದು, ನಾವು ಅದನ್ನು ಅದರದ್ದು ಏನು ಆ್ಯಕ್ಟಿವಿಟೀಸ್ ಅನ್ನೋದನ್ನೇ ಅದಕ್ಕೆ ಮರೆಸ್ಬಿಟ್ಟು ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಫೀಡ್ ಮಾಡಿರ್ತೀವಿ, ಕೃತಕವಾಗಿ ಬೆಳೆದಿರ್ತೀವಿ. ಈ ಗಿಡಗಳು ತುಂಬ ನಾಜೂಕಾಗಿರುತ್ತೆ, ಹಾಗಾಗಿ ಈ ಗಿಡಗಳನ್ನ ನಾವು ಪ್ರಯೋಗಶಾಲೆಯಿಂದ ತಂದ ತಕ್ಷಣ ನಾಟಿ ಮಾಡಬಾರ್ದು. ಕೆಲವು ದಿವಸ ಅಥವಾ ಒಂದೆರಡು ವಾರ ಆ ರೀತಿ ತಂದಂಥ ಗಿಡಗಳನ್ನ ನಾವು ಮರದ ನೆರಳಿನಲ್ಲಿ ಸ್ವಲ್ಪ ದಿವಸ ನೀರು ಹಾಕೊಂಡು ಇಟ್ಟಿರಬೇಕು. ಒಂದೆರಡು ವಾರ ಅಥವಾ ಒಂದು 15 ದಿವಸನಾದರೂ ನೀವು ಆ ರೀತಿ ಮಾಡಿದ ಮೇಲೆ ಅವು ಸ್ವಲ್ಪ ನಿಧಾನವಾಗಿ ವಾತಾವರಣಕ್ಕೆ ಹೊಂದ್ಕೊಳ್ತಾ ಇರ್ತವೆ. ಆ ಸಮಯದಲ್ಲಿ ಒಂದೆರಡು ವಾರ ಆದಮೇಲೆ ಅದನ್ನು ನಮ್ಮದೇನು ಮುಖ್ಯವಾದ ಜಮೀನಿಗೆ ನಾವು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿದಾಗಲೂ ಅಷ್ಟೇ ಸರ್, ನೇರವಾಗಿ ಸೂರ್ಯನ ಬಿಸಿಲು ಅದರ ಮೇಲೆ ಬೀಳಬಾರ್ದು. ಆ ರೀತಿ ನಾವು ಅದನ್ನು ಸ್ವಲ್ಪ ಮರೆಮಾಚಬೇಕಾಗುತ್ತೆ. ಅದರಲ್ಲೂ ಪ್ರಖರವಾದ ಸೂರ್ಯನ ಬೆಳಕಿದ್ದಾಗ ಅದು ಆ ಸೂರ್ಯನ ಬೆಳಕಿಗೆ ಗಿಡಗಳು ಒಣಗ್ದಂಗಾಗುತ್ತೆ. ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಎಷ್ಟು ಅವಧಿ ಬೇಕಾಗುತ್ತೆ ಸಾಮಾನ್ಯ ಸರ್? ಒಂದು 3 ವಾರನಾದರೂ ಬೇಕು ಸರ್. ಬೇಕು. ನೀವು ಆ ಮರದ ನೆರಳಲ್ಲಿ ಒಂದು 2 ವಾರ, ಅದಾದ ಒಂದು 3 ವಾರ, ಆಮೇಲೆ ಅದು ಭೂಮಿಗೆ ಹೊಂದ್ಕೊಳ್ಳುತ್ತೆ. ಆಗ್ಲೂ ಅದಕ್ಕೆ ನಾವು ಏನು ರೈತರಿಗೆ ಹೇಳೋದಂದರೆ, ಅದಕ್ಕೆ ಪೂರಕವಾಗಿ ನೀವು ನೇರವಾಗಿ ಸೂರ್ಯನ ಬಿಸಿಲು ಬೀಳ್ದಂಗೆ ನೋಡ್ಕೊಳ್ಳೋದ್ರ ಜೊತೆಗೆ ಯಾವುದಾದ್ರೂ ಹಸಿರೆಲೆ ಗೊಬ್ಬರ ಇರೋ ಗಿಡಗಳನ್ನ ಹಾಕಂಡ್ರೆ ಅದರಿಂದ ಗಿಡಗಳಿಗೆ ಸ್ವಲ್ಪ ನೆರಳು ಆಗುತ್ತೆ ಮೊದಲ ಹಂತದಲ್ಲಿ, ಮತ್ತು ಅದನ್ನು ಕಿತ್ತು ನಾವು ಭೂಮಿಗೆ ಸೇರಿಸಿದಾಗ ಗೊಬ್ಬರನೂ ಆಗುತ್ತೆ, ಜೊತೆಗೆ ಅದನ್ನು ನಾವು ಬೆಳೆಯೋದ್ರಿಂದ ಬೇರೆ ಕಳೆನೂ ನಿಯಂತ್ರಣ ಮಾಡ್ದಂಗಾಗುತ್ತೆ. ಹೌದು, ಈ ರೀತಿ ಮಾಡೋದ್ರಿಂದ ಮುಖ್ಯ ಬೆಳೆಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಈ ರೀತಿ ಪ್ರಯೋಗಾಲಯದಿಂದ ಭೂಮಿಗೆ ಬಂದಾದಮೇಲೆ ಕೀಟ ಹಾಗೂ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದರೂ ಶಿಫಾರ್ಸು ಮಾಡಿರ್ತಾರಾ? ಹೇಗೆ ಸಸಿ ಕೊಡೋ ಅಂತ ಹಂತದಲ್ಲಿ? ಸಸಿ ಕೊಡೋ ಹಂತದಲ್ಲಿ ಏನೂ ಬೇಕಿಲ್ಲ ಸರ್. ಇದನ್ನು ನಾವು ಏನು ಉದಾಹರಣೆಗೆ ಬಾಳೆನಲ್ಲೇ ನಾವು ಕಂದುಗಳನ್ನ ಉಪಯೋಗಿಸಿ ಬಾಳೆ ಬೆಳೆಯೋದಕ್ಕೆ ಏನು ನಾವು ಬೇಸಾಯ ಕ್ರಮಗಳನ್ನ ಉಪಯೋಗಿಸ್ತೀವೋ ಸಸ್ಯ ರೋಗ ನಿಯಂತ್ರಣ ಅಥವಾ ಕೀಟ ನಿಯಂತ್ರಣಕ್ಕೆ ಏನೇನು ಅಥವಾ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಮುಖ್ಯವಾಗಿ ಬೆಳೆಗೆ ಏನು ಮಾಡಿರ್ತೀವೋ ಅದನ್ನೇ ನಾವು ಉಪಯೋಗಿಸ್ಬೋದು. ಮತ್ತು ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಕಂದುಗಳನ್ನ ತಂದು ನಾವು ತೋಟ ಮಾಡಿದಾಗ ಬೆಳೆ ಬೆಳೆದಾಗ ಮೊದಲ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬೇಗ ಗಿಡಗಳು ಬರುತ್ತೆ. ಯಾಕೆಂದರೆ ಅದರಲ್ಲಿ ಕಂದುಗಳಲ್ಲಿ ಆಗಲೇ ಪೋಷಕಾಂಶ ಇರುತ್ತೆ, ಸ್ವಲ್ಪ ಮಟ್ಟಿನ ಪೋಷಕಾಂಶ ಇರುತ್ತೆ. ಆದರೆ ಇದನ್ನು ನಾವು ಅಂಗಾಂಶ ಕೃಷಿ ತಂದಾಗ ಆಗ ಸ್ವಲ್ಪ ದಿವಸ ನಾನು ಮೊದಲೇ ಹೇಳ್ದಂಗೆ ಹೊಂದ್ಕೊಳ್ಳೋದು ನಿಧಾನ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ, ನಾವು ಕಂದುಗಳನ್ನ ಹಾಕಿದಾಗ ಏನು ಪೋಷಕಾಂಶ ಕೊಟ್ಟಿರ್ತೀವೋ ಅಷ್ಟೇ ಪೋಷಕಾಂಶ ಇದಕ್ಕೆ ಸಾಕಾಗಲ್ಲ, ಸ್ವಲ್ಪ ಮಟ್ಟಿನ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಯಾಕಂದರೆ ಮೊದಲು ಹೇಳ್ದಂಗೆ ಕಂದಿನಲ್ಲೇ ಅಲ್ಲಿ ಭಾಳ ಪೋಷಕಾಂಶ ಇರುತ್ತೆ, ಇಲ್ಲಿ ಆ ರೀತಿ ಆಗಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿನ ಒಂದು 5-10% ಏನು ಅದು ಬೆಳೆಗೆ ಶಿಫಾರಸು ಮಾಡಿರ್ತಾರೆ ಅದಕ್ಕಿಂತ ಒಂದು 10% ಅಧಿಕ ಪೋಷಕಾಂಶಗಳು ಕೊಡಬೇಕು. ಅದು ಬಿಟ್ಟರೆ ಕೀಟ ನಿಯಂತ್ರಣ ರೋಗ ನಿಯಂತ್ರಣಕ್ಕೆ ಕಂದಿನಲ್ಲಿ ಹೇಗೆ ಉಪಯೋಗಿಸಿಯೋ ಅಷ್ಟೇ ಮಾಡಿದ್ರೂ ಸಾಕು. ವಿಶೇಷವಾಗಿ ಪೋಷಕಾಂಶಗಳ ನಿರ್ವಹಣೆ ಇಲ್ಲಿ ಮುಖ್ಯವಾಗುತ್ತೆ. ಹೌದು, ಇನ್ನು ಒಂದೇ ಸಮನಾಗಿ ಬೆಳೆ ಒಂದೇ ಬರುತ್ತೆ ಅನ್ನೋ ಒಂದು ಖಾತ್ರಿ ಇರುತ್ತೆ. ಹೌದು, ಒಂದು ವೇಳೆ ಹಂಗೆ ಆಗಿಲ್ಲ ಅಂದರೆ ಏನು ಮಾಡಬೇಕು? ಹಾಂ, ಕೆಲವು ಸಾರಿ ಅದು ನಾವು ಜೆನೆಟಿಕ್ ಲೆವೆಲ್ ಅಂತ ಹೇಳ್ತೀವಿ. ಈಗ ನಾನು ಮೊದಲೇ ಹೇಳ್ದಂಗೆ ಕೆಲವು ಸಾರಿ ಅತಿ ಆಸೆಯಿಂದನೋ ಪ್ರಯೋಗಶಾಲೆಯಲ್ಲಿ ಅಧಿಕವಾಗಿ ಸಬ್ಕಲ್ಚರ್ ಮಾಡಿದಾಗ ಅಥವಾ ಅವರು ತಾಯಿ ಗಿಡ ಆಯ್ಕೆನಲ್ಲಿ ತಪ್ಪಿದಾಗ ಅಲ್ಲೇ ಏನಾದರೂ ಎಡವಟ್ ಮಾಡಿದರೆ ಆ ಟೈಮಲ್ಲಿ ಈಗ ಸಾಮಾನ್ಯವಾಗಿ ಬಾಳೆನಲ್ಲಿ ಗೊನೆ ಭೂಮಿಗೆ ಆಗೋ ರೀತಿ ಬಾಗಿರುತ್ತೆ, ಮತ್ತು ಒಂದು ಆ ಗೊನೆನಲ್ಲಿ ಚಿಪ್ಪುಗಳು ಚೆನ್ನಾಗಿರುತ್ತೆ, ಕಾಯಿನೂ ಚೆನ್ನಾಗಿರುತ್ತೆ. ಇಲ್ಲಿ ಅಂಗಾಂಶ ಕೃಷಿನಲ್ಲಿ ಏನಾದರೂ ನ್ಯೂನತೆ ಬಂದಾಗ ಮುಖ್ಯವಾಗಿ ಅವು ಗೊನೆಗಳು ಭೂಮಿ ಕಡೆಗೆ ಮುಖ ಮಾಡ್ದೇ ಈ ಕಬ್ಬಿನಲ್ಲಿ ಹೂವು ನೇರವಾಗಿ ನಿಂತಿರುತ್ತಲ್ಲ ಆ ರೀತಿ ಸೂಳಿನಲ್ಲೇ ಇರುತ್ತೆ, ಮತ್ತು ಅದು ಬಂಚಸ್ಸಲ್ಲಿ ನಾವೇನು ಗೊಂಚಲುಗಳು ಕಡಿಮೆ ಇರುತ್ತವೆ, ಕಾಯಿಗಳು ಕಡಿಮೆ ಇರುತ್ತವೆ. ಮತ್ತು ಬಾಳೆನಲ್ಲಿ ಎಷ್ಟೋ ಸಾರಿ ನೋಡಿದ್ದೀವಿ ಆ ರೀತಿ ನ್ಯೂನತೆ ಇರುವ ಅಂಗಾಂಶ ಕೃಷಿ ಗಿಡಗಳಲ್ಲಿ ಈ ಕಾಂಡ ಒಡೆದು ಹೊಟ್ಟೆ ಒಡೆದು ಬಂದಂಗೆ ಅಲ್ಲಿ ಗೊನೆ ಬರ್ತಿರುತ್ತೆ. ಇದೆಲ್ಲದು ನ್ಯೂನತೆಗಳು. ನಾನು ಮೊದಲೇ ಹೇಳಿದಾಗೆ ಈ ಥರ ನ್ಯೂನತೆಗಳು ಅಧಿಕವಾಗಿ ಸಬ್ಕಲ್ಚರ್ ಮಾಡಿದಾಗ ಬರುತ್ತೆ. ಮತ್ತು ಅದಕ್ಕೇನು ಅದು ಯಾಕೆ ಆ ರೀತಿ ಬರುತ್ತೆ ಅಂದರೆ ನಾವು ಅದನ್ನ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಲ್ಲಿ ಅದರದ್ದು DNA ಲೆವೆಲ್ ಎಲ್ಲ ಚೇಂಜಸ್ ಆಗುತ್ತೆ, ಅದು ಒಂದು ಕಾರಣ. ಅದಕ್ಕೆ ಅಂಥ ಸಮಯದಲ್ಲಿ ರೈತರು ಏನೂ ಮಾಡೋದಕ್ಕಾಗಲ್ಲ, ಅವ್ರಿಗೆ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುತ್ತೆ. ಕೆಲವು ಸಾರಿ 5% ಅಥವಾ 10% ಬಂದ್ರೂ ಅದನ್ನು ತಡ್ಕೊಳ್ಬೋದು, ಏನೂ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿ ಬಂದಾಗ ರೈತರು ಅಂಥ ಸಮಯದಲ್ಲಿ ಏನೇ ಇದ್ರೂ ಬೆಳೆ ತೆಗಿಬೇಕು, ಆದರೆ ಅವರು ನಷ್ಟ ಆಗುತ್ತೆ. ಆ ಉದ್ದೇಶಕ್ಕೆ ರೈತರಿಗೆ ಪ್ರತಿ ಸಾರಿ ಹೇಳ್ತಿರ್ತೀವಿ, ನೀವು ಕೊಂಡು ತಂದಾಗ ರಸೀದಿ ಇಟ್ಕೊಂಡಿರಿ, ಒಳ್ಳೆ ಕಡೆ ಪ್ರಯೋಗಶಾಲೆಯಿಂದ ಉತ್ತಮವಾದ ದೃಢೀಕೃತ ಪ್ರಯೋಗಶಾಲೆಯಿಂದನೇ ತಗೊಂಡು ಬನ್ನಿ. ಅಂದರೆ ಒಂದು ಆಯ್ಕೆಯಲ್ಲಿ ನಾವು ತುಂಬ ಜಾಗರೂಕರಾಗಿ ಇರಬೇಕು, ಅದೇ ಪ್ರಮುಖ ಸರ್. ಆಮೇಲೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಹೌದು ಹೇಳ್ತೀರಿ. ನೀರು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ಬದಲಾವಣೆಗಳಿರುತ್ತೆ ಸರ್? ಒಂದು ರೈತರಲ್ಲಿ ಏನಿದೆ, ಬಾಳೆ ಗಿಡ ಅಂತ ಹೇಳಿದ್ರೆ ನೀರು ನಿಂತಿರಬೇಕು, ನೀರು ನಿಲ್ಲೋ ಅಷ್ಟು ಬೇಕಾಗಿಲ್ಲ, ಅದು ಭೂಮಿ ತೇವಾಂಶ ಇದ್ರೆ ಸಾಕು, ಮತ್ತು ಸತತವಾಗಿ ಅದು ತೇವಾಂಶನೂ ಇರಬಾರ್ದು. ಹಾಗಾಗಿ ಅತಿ ಹೆಚ್ಚಿನ ನೀರು ಯಾವುದೇ ಬೆಳೆಗೆ, ಬಾಳೆ ಅಷ್ಟೇ ಅಲ್ಲ ಯಾವುದೇ ಬೆಳೆಗೆ, ಈಗ ನಾವು ಗಾದೆ ಹೇಳ್ತೀವಿ ಅತಿಯಾದರೆ ಅಮೃತವು ವಿಷ, ಆ ರೀತಿ. ಈಗ ಎಲ್ಲರೂ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸೋದಕ್ಕೆ ವಿಶೇಷವಾಗಿ ಏನು ಕಾರಣ ಇರುತ್ತೆ ವೆಂಕಟೇಶ್ ಅವರು? ಅಂಗಾಂಶ ಕೃಷಿನಲ್ಲ ಸರ್? ಹೌದು ಸರ್. ಒಂದು ಮುಖ್ಯವಾಗಿ ಯಾವುದೇ ಬೆಳೆ ರೈತರ ತೋಟದಲ್ಲಿ ಅಥವಾ ತಾಕ್ನಲ್ಲಿ ಚೆನ್ನಾಗಿ ಕಾಣಿಸೋದು ಯಾವಾಗ, ಬೆಳೆ ಸಮಾನವಾಗಿ ಇದ್ದಾಗ, ಯೂನಿಫಾರ್ಮ್ ಆಗಿದ್ದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಅಂಗಾಂಶ ಕೃಷಿನಲ್ಲಿ ನಾವೇನು ಮಾಡ್ತೀವಿ, ಒಂದೇ ಗಿಡದಿಂದ 1000 ಗಿಡಗಳನ್ನ ಅಭಿವೃದ್ಧಿಪಡಿಸ್ತೀವಿ, ಹಾಗಾಗಿ ಅವೆಲ್ಲ ಒಂದೇ ಸಮಾನವಾಗಿರುತ್ತೆ. ಕಟಾವಿಗೆ ಎಲ್ಲ ಒಂದೇ ಸಮಯಕ್ಕೆ ಕಟಾವು. ಈಗ ನೀವು ಕಂದು ಹಾಕಿದ್ರೆ 2-3 ಕಟಾವನೆ ಮಾಡಬೇಕಾಗುತ್ತೆ, ಅದರಲ್ಲೂ ಈಗಿನ ಕಾರ್ಮಿಕರ ಕೊರತೆ ನೋಡಿದಾಗ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಏನು ಒಂದೇ ಕಟಾವು ಬರುತ್ತೆ ಅಂತ ನಾನು ಹೇಳಲ್ಲ, 3-4 ಕಟಾವನೆ ಮುಗಿದೋಗುತ್ತೆ, ಹೆಚ್ಚು ಅಂದರೆ 1 ಅಂತರದಲ್ಲಿ ಎಲ್ಲ ಕಟಾವು ಮುಗಿದಿರುತ್ತೆ. ಹಾಗಾಗಿ ಇದು ಸಮಾನ ಬೆಳೆ, ಒಂದೇ ರೀತಿ ಏಕರೂಪವಾಗಿರುತ್ತೆ, ಮತ್ತು ಕಟಾವು ಒಂದೇ ಸಾರಿ ಬರುತ್ತೆ. ನಾವು ಸದೃಢ ಗಿಡಗಳನ್ನ, ರೋಗರಹಿತ ಕೀಟರಹಿತವಾದ ಗಿಡಗಳನ್ನ ತಂದಾಕೋದ್ರಿಂದ ಕಂದುನಿಂದ ಬರುವಂಥ ರೋಗಗಳು ಅಥವಾ ಕೀಟಗಳನ್ನ ನಾವು ತಡೆಗಟ್ಟಬಹುದು. ನಾನು ಈ ಮತ್ತೆ ಇದನ್ನ ಪುನರುಚ್ಚರಿಸ್ತೀನಿ, ರೋಗರಹಿತ ಕೀಟರಹಿತ ಗಿಡಗಳನ್ನ ತರ್ತೀವೆ ಹೊರತು ಬೆಳೆ ಕಟಾವಾಗುವವರೆಗೂ ರೋಗರಹಿತವಾಗಿರುತ್ತೆ ಕೀಟರಹಿತವಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಆ ರೀತಿ ಏನಾರು ಹೇಳಿರೋದು ತಪ್ಪು. ವಿಶೇಷವಾಗಿ ರೋಗ ನಿರೋಧಕ ಶಕ್ತಿಯನ್ನು ಆ ಒಂದು ಸಸ್ಯಗಳಿಗೆ ತುಂಬಿರುವಂಥದ್ದು ಆ ರೀತಿಯದ್ದೇನಾದರೂ ಪ್ರಯತ್ನಗಳಾಗಿದೆಯಾ ಅಂತ. ಅದಕ್ಕೆ ಸರ್ ಅದು ಬೇರೆ ವಿಭಾಗನೇ ಇದೆ, ಕುಲಾಂತರಿ, ಆ ರೀತಿ ಮಾಡಬೇಕಾಗುತ್ತೆ. ಆದರೆ ಈಗ ಅಂಗಾಂಶ ಕೃಷಿನಲ್ಲಿ ರೋಗ ನಿರೋಧಕ ಇರೋವಂಥವು ಅಂತ ನಾವು ಹೇಳಲ್ಲ. ರೋಗರಹಿತ ಕೀಟರಹಿತ ಗಿಡ ಅಂತ ಹೇಳ್ಬೋದೇ ಹೊರತು ನಾವು ಆ ರೀತಿ ರೋಗ ನಿರೋಧಕ ಗಿಡಗಳು ಬೇಕಂದರೆ ಅದಕ್ಕೆ ನಾವು ಜೀನ್ನ ಅದಕ್ಕೆ ವರ್ಗಾಯಿಸ್ಬೇಕಾಗುತ್ತೆ. ರೋಗ ನಿರೋಧಕ ಅಥವಾ ಕೀಟ ನಿರೋಧಕ ಶಕ್ತಿ ಇರುವಂಥ ಜೀನ್ನ ನಾವು ಅದಕ್ಕೆ ವರ್ಗಾಯಿಸ್ಬೇಕು. ಇಲ್ಲಿ ಏನಿದ್ರು ತಾಯಿ ಗಿಡದ ತದ್ರೂಪಗಳು ನಮಗೆ ಸಿಗ್ತಾ ಹೋಗುತ್ತೆ. ಹೌದು ಸರ್, ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ರೀತಿಯ ಬೆಳವಣಿಗೆ ಇರುತ್ತೆ, ಒಂದೇ ಸಮಯದಲ್ಲಿ ಕಟಾವಿಗೆ ಬರೋದರಿಂದ ನಿರ್ವಹಣಾ ಖರ್ಚಿನಲ್ಲಿ ಒಂದಿಷ್ಟು ಅನುಕೂಲಗಳಾಗುತ್ತೆ. ಜೊತೆಗೆ ನಿಮಗೆ ವರ್ಷದ ಎಲ್ಲ ಕಾಲದಲ್ಲೂ ಗಿಡಗಳನ್ನ ನಾವು ಈಗ ಪ್ರಯೋಗಶಾಲೆಯಲ್ಲಿ ಅಭಿವೃದ್ಧಿಪಡಿಸೋದ್ರಿಂದ ರೈತರ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಬೇಕಿದೆಯೋ ಆವಾಗ. ಎಷ್ಟು ಕೂಳೆ ಇಟ್ಕೊಳ್ಬಹುದು ಈ ಥರದ ಒಂದು ಸಸ್ಯಗಳಲ್ಲಿ ನಾವು? ಹೆಚ್ಚು ಅಂದರೆ ಎರಡು ಕೂಳೆ ಸರ್, ಎರಡಕ್ಕಿಂತ ಜಾಸ್ತಿ ಅದು ಅಷ್ಟು ಲಾಭದಾಯಕ ಆಗಲ್ಲ. ಅಂದ್ರೆ ಅದರ ಒಂದು ಮುಖ್ಯ ಬೆಳೆ, ಅದರದ್ದು ಎರಡು ಕೂಳೆ. ಅದರ ಲಕ್ಷಣಗಳು ಬದಲಾಗ್ತಾ ಹೋಗುತ್ತಾ ಹೇಗೆ? ಅದು ಇಳುವರಿ ಕಡಿಮೆ ಆಗುತ್ತೆ. ಗುಣಲಕ್ಷಣಗಳು ಹಾಗೆ ಇಲ್ಲ, ಅದಕ್ಕೆ ಮತ್ತೆ ಬೇರೆ ಅದು ಜೆನೆಟಿಕ್ಸ್ ಏನು ಚೇಂಜ್ ಅಲ್ಲ, ಗುಣಲಕ್ಷಣಗಳು ಇರುತ್ತೆ. ಆದರೆ ಇಳುವರಿ ಕಡಿಮೆ ಆಗುತ್ತೆ, ಅದಕ್ಕೆ ಮತ್ತೆ ದಿನಕ್ರಮೇಣ ರೋಗ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಮೇಂಟೆನೆನ್ಸ್ ಸ್ವಲ್ಪ, ಹಾಗಾಗಿ ಹೆಚ್ಚು ಅಂದರೆ ಮೊದಲ ಬೆಳೆ ಎರಡು ಕೂಳೆ ಉತ್ತಮ. ಈ ಕಂದುಗಳನ್ನು ಮರುಬಳಕೆ ಮಾಡುವಂಥ ಪ್ರಶ್ನೆ ಇರೋದಿಲ್ಲ? ಕಂದುಗಳು ಸದೃಢವಾಗಿದ್ದರೆ ಮಾಡ್ಬೋದು. ಆದರೆ ಜನಗಳು ಏನನ್ಕೊಳ್ತಾರೆ, ಇದು ಅದೂ ಟಿಶ್ಯೂ ಕಲ್ಚರ್ ಅನ್ಕೊಳ್ತಾರೆ. ಅದು ಟಿಶ್ಯೂ ಕಲ್ಚರ್ ಗಿಡ ಅಲ್ಲ. ಟಿಶ್ಯೂ ಕಲ್ಚರ್ ಯಾವುದು ಗಿಡ, ಅಂಗಾಂಶ ಕೃಷಿ ಗಿಡ ಯಾವುದು? ನೀವು ಪ್ರಯೋಗಶಾಲೆಯಿಂದ ತಂದಿದ್ದಷ್ಟೇ ಅಂಗಾಂಶ ಕೃಷಿ ಗಿಡಗಳು. ಈಗ ಅವರು ಅಂಗಾಂಶ ಕೃಷಿ ಗಿಡಗಳನ್ನ ಹಾಕಿ ಅದರಿಂದ ಕಂದು ತಗೊಂಡೋದ್ರೆ ಅದು ಅಂಗಾಂಶ ಕೃಷಿ ಗಿಡ ಆಗಲ್ಲ, ಅದು ಮತ್ತೆ ಕಂದೆ. ಆಗ ಆ ಕಂದು ಮೂಲಕ ಈ ಇದು ನಾವು ಸೂಡೋಸ್ಟೆಮ್ ವಿವಿಲ್ ಹೇಳ್ತೀವಿ ಕೀಟ, ಅಥವಾ ಈ ಫ್ಯುಸೇರಿಯಂ ವಿಲ್ಟು, ಆ ಕಂದು ಮೂಲಕ ಬರ್ಬೋದು. ಅದು ರೋಗರಹಿತವಾಗಿರಲ್ಲ ಸಕ್ಕರ್ಸು. ಈಗ ರೋಗ ತಡ್ಕೊಳ್ಳುವಂತಹ ಶಕ್ತಿ ನಮ್ಮ ಪಾರಂಪರಿಕ ಸ್ಥಳೀಯ ತಳಿಗಳಿಗಿದೆಯೋ ಅಥವಾ ಈ ಅಂಗಾಂಶ ಕೃಷಿ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿದಂತಹ ಸಸಿಗಳಲ್ಲಿರುತ್ತೆ ಸರ್? ಈಗ ಇತ್ತೀಚಿನ ದಿನಗಳು ನೋಡಿದಾಗ ಈ ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಮೈಸೂರು ಭಾಗದಲ್ಲಿ ಫ್ಯುಸೇರಿಯಂ ವಿಲ್ಟ್ ಇದೆ, ಅದು ಈಗ ಎಲ್ಲ ಬಾಳೆಗೂ ಇದೆ. ಮೊದಲು ನಾವು ಬರೀ ನಂಜನಗೂಡು ರಸಬಾಳೆಯಲ್ಲಿ ಜಾಸ್ತಿ ಅಂತ ಹೇಳ್ತಿದ್ವಿ, ಈಗ ಏಲಕ್ಕಿ ಬಾಳೆನಲ್ಲೂ ಜಾಸ್ತಿ ಇದೆ. ರೋಗ ತಡೆಗಟ್ಕೊಳ್ಳೋ ಶಕ್ತಿ ಅಂಗಾಂಶ ಕೃಷಿದೇ ಇರ್ಬೋದು ಅಥವಾ ಇದರಿಂದ ಸಾಂಪ್ರದಾಯಿಕ ತಳಿನಲ್ಲೂ ಯಾವುದರಲ್ಲೂ ಇಲ್ಲ. ಅದು ಸ್ವಲ್ಪ ಮಟ್ಟಿಗೆ ಹೇಳಿದಾಗೆ ರೋಗರಹಿತ ಅಷ್ಟೇ ಹೊರತು ರೋಗ ನಿರೋಧಕ ಅನ್ನೋದಿಲ್ಲ. ಅಂದರೆ ಆಯ್ಕೆಯ ಸಮಯದಲ್ಲೇ ರೋಗರಹಿತವಾದ ಕೀಟರಹಿತವಾದ ಗುಣಮಟ್ಟದ ಸಸಿಗಳನ್ನು ನಾವು ಪಡ್ಕೊಳ್ಳೋದಾದರೆ ಈ ಒಂದು ಅಂಗಾಂಶ ಕೃಷಿ ಆಧಾರಿತ ತಂತ್ರಜ್ಞಾನವನ್ನು ಬಳಸಿ ಅಭಿವೃದ್ಧಿಪಡಿಸುವಂಥ ಸಸ್ಯಕ್ಷೇತ್ರಗಳು ಒಂದು ಒಳ್ಳೆಯ ಉತ್ತಮವಾಗಿರುತ್ತೆ, ಉತ್ತಮವಾದ ಒಂದು ವ್ಯವಸ್ಥೆ ಇದೆ ಅಂತ ನೀವು ಹೇಳೋದು. ಹೌದು. ಇಲ್ಲಿ ಎಲ್ಲಿ ತಪ್ಪುಗಳಾಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಯಾವ ಹಂತದಲ್ಲಿ ಹೆಚ್ಚು ತಪ್ಪುಗಳು ಮಾಡ್ತಾರೆ ಸರ್? ಒಂದು ರೈತರಿಂದ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳಿದಾಗ ನಾನು ಹೇಳ್ದಂಗೆ ಸಬ್ಕಲ್ಚರ್ ಜಾಸ್ತಿ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ದೃಢೀಕೃತ ಅಲ್ಲದ್ದು ಅಥವಾ ಕಳಪೆ ಮಟ್ಟದ ಗಿಡಗಳನ್ನ ದೃಢೀಕೃತ ಅಲ್ಲದ ಪ್ರಯೋಗಶಾಲೆಯಿಂದ ಕೊಡು, ಇದು ಮುಖ್ಯವಾಗಿ ನಿಲ್ಲಬೇಕು. ಆ ಸಮಯದಲ್ಲಿ ಗಿಡಗಳ ಆಯ್ಕೆ ಅಥವಾ ರೈತರಿಗೆ ಪೂರೈಕೆ ಮಾಡೋದು ಮುಖ್ಯ. ತಾಯಿ ಗಿಡದ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋವಂತಹ ಒಂದು ಅವಕಾಶ ಈ ಸಸ್ಯಗಳನ್ನು ಪಡ್ಕೊಳ್ಳೋರು ಇರುತ್ತಾ? ಅದು ಇರಬೇಕು ಸರ್, ಹಾಗಿದ್ದಾಗಷ್ಟೇ. ಯಾಕೆಂತಂದ್ರೆ ನಾವು ಆ ಸಮಯದಲ್ಲಿ ಮಾಡಿದ್ದ ತಪ್ಪು ಅದ, ಅದೊಂದು ಗಿಡದಿಂದ ನಾವು ಲಕ್ಷ ಗಿಡಗಳನ್ನ ಮಾಡಿದ್ರೆ ಆ ಲಕ್ಷ ಗಿಡಗಳನ್ನ ಸಾವಿರ ರೈತರು ತಗೊಂಡೋದಾಗ ಎಷ್ಟು ಅಲ್ಲ. ರೈತರಿಗೆ ಅದೊಂದು ಅವಕಾಶ ಇದೆಯಾ ಅದನ್ನು ತಿಳ್ಕೊಳ್ಳೋಕ್ಕೆ ಅಂತ ನಾನು ಕೇಳಿದ್ದು. ಅದು ಯಾರು ಕೊಡ್ತಿಲ್ಲ ಸರ್, ಅದನ್ನು ಕೊಡಬೇಕು, ಆ ಕೊಟ್ಟಾಗೆ ಸರಿಯಾಗುತ್ತೆ. ಆದಷ್ಟು ನಾವು ಖಾತರಿ ಮಾಡ್ಕೋಬೇಕು. ಹೌದು, ಅದು ಒಂದು ಬಲ್ಲ ಮೂಲಗಳಿಂದನೇ ನಾವು ಗಿಡಗಳನ್ನ ತಗೊಳ್ಬೇಕು ಅಂತ ನಾನು ಅದನ್ನ ಒತ್ತಿ. ಎಷ್ಟೋ ಸಂದರ್ಭಗಳಲ್ಲಿ ಪ್ರದೇಶಕ್ಕೆ ಸೂಕ್ತವಲ್ಲದ ಸಸ್ಯಗಳನ್ನು ತಂದು ನಾವು ಭೂಮಿಯಲ್ಲಿ ನೆಟ್ಟಾಗ ಅದು ಸಹ ವ್ಯತಿರಿಕ್ತವಾದ ಒಂದು ಪರಿಣಾಮವನ್ನು ನಮ್ಮ ಇಲ್ಲಿನ ವಾತಾವರಣಕ್ಕೆ ಅನುಕೂಲವಾಗುವಂಥದ್ದೇ ತರಬೇಕು. ಅದು ಅನುಗುಣವಾಗಿ ಇರುತ್ತಾ ಇಲ್ವಾ ಅನ್ನೋದು ನಾವು ನೋಡೇ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಡಿದ ಮೇಲೆ ಕೈ ಸುಟ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಎಷ್ಟು ವಯಸ್ಸಿನ ಗಿಡಗಳನ್ನು ಎಷ್ಟು ವಯಸ್ಸಿನವರೆಗೆ ನಾವು ಈ ಕ್ಷೇತ್ರಗಳಿಂದ ತಗೊಳ್ಬೋದು ಈ ಥರ? ಸರ್, ಇದು ಬೇರೆ ಗಿಡಗಳ ಥರ ನಾವು ಮಾಡಿಬಿಟ್ಟು ಇಟ್ಕೊಳ್ಳೋದಿಕ್ಕೆ ಆಗಲ್ಲ. ಎಷ್ಟೋ ಪ್ರಯೋಗಶಾಲೆಯಲ್ಲಿ ಆನ್ ಡಿಮ್ಯಾಂಡ್ ರಿಕ್ವೆಸ್ಟು ಗಿಡಗಳನ್ನ ಮಾಡೋದಕ್ಕೆ ಮಾಡ್ತಾರೆ. ಅದರಲ್ಲಿ ನಾವು ಒಂದು ಗಿಡದಿಂದ ಲಕ್ಷಾಂತರ ಗಿಡ ಮಾಡಬೇಕು ಅಂತಂದರೆ ಕಡಿಮೆ ಅಂದರೆ ನಮಗೆ 8-10 ತಿಂಗಳು ಬೇಕು. ಅದು ಏನು ಒಂದೇ ವಾರದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಆಗೋ ಕೆಲಸ ಅಲ್ಲ. ಹಾಗಾಗಿ ಮತ್ತು ಆ ರೀತಿ ಮಾಡಿದಂಥ ಗಿಡಗಳನ್ನ ನೀವು ಹೆಚ್ಚು ಅಂದರೆ 1 ತಿಂಗಳು ಇಟ್ಕೊಳ್ತೀರ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡಾಗ ಪ್ರಯೋಗಶಾಲೆಯವರಿಗೆ ಖರ್ಚು ಜಾಸ್ತಿ ಆಗ್ತಿರುತ್ತೆ, ಮತ್ತು ಆ ಗಿಡಗಳ ಬೆಳವಣಿಗೆಯೂ ಕುಂಠಿತವಾಗುತ್ತೆ. ಅದನ್ನು ನಾವು ಭೂಮಿನಲ್ಲಿ ಹಾಕ್ದಾಗಲೇ ಅದ್ರ ಬೆಳವಣಿಗೆ ಆಗೋದು. ಹಾಗಾಗಿ ಭಾಳ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗೆ ಸುಮಾರು ಕಡೆ ಹಾಗೆ ಪ್ರಯೋಗಶಾಲೆಯಲ್ಲಿ ಅವರು ಗಿಡಗಳನ್ನ ಬೇರೆ ನಾವು ಏನು ಗ್ರಾಸರಿ ಐಟಮ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಂಗೆ ಇದು ಜೀವ ಇರುವಂಥದ್ದು ಲೈವ್ ಮೆಟೀರಿಯಲ್ನ ಇಟ್ಕೊಳ್ಳೋಕ್ಕಾಗಲ್ಲ. ಹೆಚ್ಚು 1 ತಿಂಗಳು ಅದು ಅವರ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಸಾಕಷ್ಟು ಬೇರೆ ಬೇರೆ ತಳಿಗಳು ಹೊರ ರಾಜ್ಯಗಳಲ್ಲೂ ಇವೆ. ಬಾಳೆಯಲ್ಲಾಗ್ಬೋದು, ಈ ಥರ ಹಣ್ಣಿನ ಬೆಳೆಗಳಾಗ್ಬೋದು, ಅದನ್ನು ತಂದು ಪ್ರಯೋಗ ಮಾಡೋಂಥವರು ನಾವು ಕಾಣ್ತಾ ಇರ್ತೀವಿ. ಅವ್ರಿಗೆ ನಿಮ್ಮ ಕಿವಿ ಮಾತೇನು? ಸರ್, ಕೆಲವು ಸಾರಿ ನಾವೇನು ಅವ್ರಿಗೆ ಇನ್ನೋವೇಟಿವ್ ಫಾರ್ಮರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಕ್ರೇಜ್ ಇರುತ್ತೆ, ಹೊಸದಾಗಿ ಮಾಡಬೇಕು ಅಂತಿರುತ್ತೆ. ಯಾವುದನ್ನೇ ಮಾಡಲಿ, ಅವ್ರದ್ದು ಆಸಕ್ತಿ ಏನೇ ಇರಲಿ, ಒಂದೇ ಸಾರಿಗೆ ಪೂರಾ ಜಾಗದಲ್ಲಿ ಮಾಡಬಾರ್ದು. ಸ್ವಲ್ಪ ಮಟ್ಟಿನ ಪ್ರಯೋಗ ಅವರ ಲೆವೆಲಲ್ಲೇ ಮಾಡ್ಕೊಂಡು ನಾವು ಏನೇ ಪ್ರಯೋಗಶಾಲೆಯಲ್ಲಿ ಮಾಡಿ ಕೊಟ್ಟರು ಅವರ ಜಾಗದಲ್ಲಿ ಅವರ ಜಮೀನಲ್ಲಿ ಸ್ವಲ್ಪ ಮಟ್ಟಿನ ಮಾಡಿ ಆಮೇಲೆ ಅವರು ಅದಕ್ಕೆ ಸರಿ ಆಗುತ್ತೆ ಅಂದಾಗ ಆ ಹೊಸ ಜಾಗದಲ್ಲಿ. ಈಗ ಸಾಂಪ್ರದಾಯಿಕವಾಗಿ ಬೆಳ್ಕೊಂಡು ಬಂದಿರೋ ಬೆಳೆ ಆದರೆ ಏನಾಗಲ್ಲ. ನಾವು ಹೊಸದಾಗಿ ಒಂದು ಜಾಗಕ್ಕೆ ಅದನ್ನು ತಗೊಂಡು ಬಂದು ಹಾಕ್ತೀವಿ ಅಂದಾಗ ಸಣ್ಣ ಮಟ್ಟದಲ್ಲಿ ಮಾಡಿ ಆಮೇಲೆ ಅದನ್ನು ವಿಸ್ತಾರ ಮಾಡೋದು ಉತ್ತಮ. ಈ ಅಂಗಾಂಶ ಕೃಷಿ ಆಧಾರಿತ ಸಸ್ಯಗಳ ಇತಿ ಮಿತಿಗಳು ಒಂದು ನಿಮ್ಮ ಮಾತಿನಲ್ಲೇ ಒಂದು 2 ವಾಕ್ಯದಲ್ಲಿ ಹೇಳಿಬಿಡಿ. ಸರ್, ಅಂಗಾಂಶ ಕೃಷಿ ಗಿಡದಿಂದ ನಾವು ಒಳ್ಳೆ ಬೆಳೆಯನ್ನು ತೆಗಿಬೋದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಮುಖ್ಯವಾಗಿ ಇಲ್ಲಿ ವಿಚಾರ ಮಾಡಬೇಕಾದ ವಿಷಯ ಅಂದರೆ ಗಿಡಗಳ ಆಯ್ಕೆ, ಅವರು ಯಾವ ಪ್ರಯೋಗಶಾಲೆಯಿಂದ ತಂದಿದ್ದಾರೆ ಅನ್ನೋದು. ಅದ್ರ ಜೊತೆಗೆ ಅದು ಗಿಡನ ಭೂಮಿಗೆ ಹಾಕಿದ ಮೇಲೆ ಅದನ್ನು ಪೋಷಿಸೋದು ಮತ್ತು ನಿರ್ವಹಣೆ, ಅದು ಭಾಳ ಮುಖ್ಯವಾದ. ಅವರು ನಿರ್ವಹಣೆ ಚೆನ್ನಾಗಿ ಮಾಡಿದರೆ ಒಳ್ಳೆ ಬೆಳೆ ಬರುತ್ತೆ, ಇಳುವರಿ ಬರುತ್ತೆ. ಇಲ್ಲ ಅಂತೇಳಿದ್ರೆ ಅವರ ಬದುಕು ಒಂದು ರೀತಿ ಅರಣ್ಯ ರೋದನ ಆದಂಗೆ ಆಗುತ್ತೆ. ಸರಿಯಾದ ಆಯ್ಕೆಯಾಗಿಲ್ಲ ಮತ್ತು ನಿರ್ವಹಣೆ ಆಗಿಲ್ಲ. ಗಿಡ ಚೆನ್ನಾಗಿದೆ ಅಂತೇಳಿ ಪೋಷಣೆ ಮಾಡದೆ ಹೋಗ್ಬಿಟ್ರೆ ಆಗಲ್ಲ. ಅದು ಅಷ್ಟೇ ಮುಖ್ಯ. ಈ ಸಾಂಪ್ರದಾಯಿಕ ಈ ಸಸ್ಯಗಳು ಇರುತ್ತೆ, ಸಾಂಪ್ರದಾಯಿಕ ವಿಧಾನಗಳಲ್ಲಿ ಅಭಿವೃದ್ಧಿಪಡಿಸುವಂಥದ್ದು ಅಥವಾ ಕಂದಗಳನ್ನು ಬಳಸುವಂಥದ್ದು, ಅವುಗಳಲ್ಲಿ ಇರುವಷ್ಟು ಒಂದು ರೀತಿ ನಿರಾಳತೆ ಇದರಲ್ಲಿ ಇರಲ್ಲ ಅಂತ ಆಯಿತು. ಹೌದು ಸರ್, ನಿರಾಳತೆ ಇದರಲ್ಲೂ ಕಷ್ಟ ಇದೆ. ಕಂದುಗಳು ತಂದು ಹಾಕಿದ್ರೂ ಅದು ಸರಿಯಾದ ರೀತಿ ಕಂದುಗಳು ನಾವು ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದಾಗ ರೋಗ ಪೂರಾ ರೋಗ ಇರುತ್ತೆ ಅಥವಾ ಹುಳ ಇರುತ್ತೆ. ಆದರೆ ಇದರಲ್ಲಿ ತಕ್ಕಮಟ್ಟಗಾರು ಬೆಳೆ ಬರುತ್ತೆ ಕಂದುಗಳು ಹಾಕಿದಾಗ. ಆದರೆ ಅಂಗಾಂಶ ಕೃಷಿ ಗಿಡಗಳ ಆಯ್ಕೆ ತಪ್ಪಾದರೆ ಪೂರಾ ಬೆಳೆ ನಾಶ ಆಗೋ ಸಾಧ್ಯತೆ ಇದೆ. ಕೊನೆಗೆ ಕೆಲವು ಸರಿ 20-30% ಸಿಗಲ್ಲ ಬೆಳೆ. ಹಾಗಾಗಿ ಎಲ್ಲ ಅಂಶಗಳನ್ನು ಗಮನಿಸಿ ಅವರು ಕೂಲಂಕುಷವಾಗಿ ಪರಿಶೀಲಿಸಿದರೆ ಒಳ್ಳೆಯದು. ಭಾಳ ಸಂತೋಷ ಡಾಕ್ಟರ್ ವೆಂಕಟೇಶ್ ಅವರೇ. ಇಷ್ಟೊತ್ತಿಗಾಗಲೇ ನಮ್ಮ ಬೆಳೆಗಾರರಿಗೆಲ್ಲ ಮನವರಿಕೆ ಆಗಿರುತ್ತೆ. ಆದರೂ ಕೆಲವರಿಗೊಂದು ಆಸೆ ಇರುತ್ತೆ, ನಾವು ವೆಂಕಟೇಶ್ ಅವ್ರ ಜೊತೆ ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. 9446776680 9446767680 ಮತ್ತೊಂದು ಸಾರಿ 9446767680 ಅಂಗಾಂಶ ಕೃಷಿ ತಂತ್ರಜ್ಞಾನವನ್ನು ಬಳಸಿ ಅಭಿವೃದ್ಧಿಪಡಿಸದಂತಹ ಸಸ್ಯಗಳ ಇತಿ ಮಿತಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೀವಿ. ಆಯ್ಕೆಯನ್ನು ನಾವು ಅವ್ರಿಗೆ ಬಿಡೋಣ. ಈ ರೀತಿಯ ಒಂದು ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಅಂಗಾಂಶ ಕೃಷಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ ಸಸ್ಯಗಳ ಆಯ್ಕೆ ಹಾಗೂ ನಿರ್ವಹಣೆ ಕುರಿತಂತೆ ಮೈಸೂರಿನಲ್ಲಿರುವ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಸ್ಸಿ ವೆಂಕಟೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಬಳಕೆಗಾಗಿ ಅಂತರ್ಜಲ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು